ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣವು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಈ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಪ್ಲಾಸ್ಟಿಕ್ ಎಂಬ ರಕ್ತ ಬೀಜಾಸುರ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ನಂತರ ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಕೇಳುತ್ತೀರಿ. ಬಿಜೆಎಸ್ ಟೊಯೋಟಾ ನಿಮಗಾಗಿ ತರಲಿದೆ ಇಯರ್ ಅಂಡ್ ಬೊನಾನ್ಸಾ. ಈಗ ನಿಮ್ಮ ಕನಸುಗಳ ಟೊಯೋಟಾ ಕಾರು ಖರೀದಿಸಿ 1,00,000 ರೂಪಾಯಿವರೆಗೆ ಪ್ರಯೋಜನ ಪಡೆಯಿರಿ. %5.99 ಕಡಿಮೆ ಬಡ್ಡಿ ದರದಲ್ಲಿ ಇಂದೇ ಕಾರ್ ಫೈನಾನ್ಸ್ ಮಾಡಿಸಿ, ವಿಳಂಬ ಬೇಡ. ಈ ದಿನವೇ ಭೇಟಿ ಮಾಡಿ ಬಿಜೆಎಸ್ ಟೊಯೋಟಾ ಶೋರೂಮ್, ಶೆಲ್ ಪೆಟ್ರೋಲ್ ಬಂಕ್ ಎದುರು, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ನಿಮ್ಮ ಕನಸಿನ ಕಾರನ್ನ ಇಂದೇ ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ಮಾಹಿತಿಗಾಗಿ ಕರೆ ಮಾಡಿ 7829927933. ಮತ್ತೊಂದು ಸಂಖ್ಯೆ 7829927943. ಷರತ್ತುಗಳು ಅನ್ವಯಿಸುತ್ತವೆ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮ್ಗೂ ಮೆಸೇಜ್ ಬರ್ತಾ ಇರ್ಬೋದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಪ್ಲಾಸ್ಟಿಕ್ ಎಂಬ ರಕ್ತ ಬೀಜಾಸುರ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಇದೇನಪ್ಪ ಇದು, ಬೆಳಗ್ಗೆಯಿಂದ ಒಂದೇ ಸಮಕ್ಕೆ ಕೊಡ್ರು ವಾಸನೆ. ಇದು ಎಲ್ಲಿಂದ ಬರ್ತಾ ಇತ್ತೋ ಏನೋ ಗೊತ್ತಾಗ್ತಾ ಇಲ್ವೇ. ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು. ಏನ್ ರಮಣ, ಈ ಸುಟ್ಟು ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾ? ನಿನಗೂ ಗೊತ್ತಿಲ್ವಾ? ಇರ್ಲಿ ಬಿಡಪ್ಪ. ಅರೆ ಗಂಗಮ್ಮ, ನೀನೇನು ಬೆಳಗ್ಗೆನು ಎಲ್ಲೋ ಹೊರಟಾಗಿ ಕಾಣುತ್ತೆ, ಅದೇನೋ ಅಷ್ಟ ಅವಸರದ ಕೆಲ್ಸ? ಎಲ್ಲಿಗೂ ಇಲ್ಲ ಜಯಮ್ಮ. ಬೆಳಿಗ್ಗೆಯಿಂದ ಪ್ಲಾಸ್ಟಿಕ್ ಸುಟ್ಟು ಹೊಗೆ ಊರೆಲ್ಲ ತುಂಬಿಕೊಂಡಿದೆ, ಉಸಿರಾಡೋದೇ ಕಷ್ಟ. ಇದು ಹಂಗು ಹಿಂಗು ಆಗಾಗ್ಗೆ ಆಗ್ತಾನೆ ಇರುತ್ತೆ. ಇವತ್ತು ಯಾಕೋ ಜಾಸ್ತಿ ಆಗಿದೆ. ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಮ್ಮ ಪಾರ್ವತಿ, ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತೇನಮ್ಮ? ನಿನಗೂ ಗೊತ್ತಿಲ್ವಾ? ಸರಿ ಬಿಡು, ಗೊತ್ತಾದ್ರೆ ಹೇಳವ. ಓಹೋ, ಸಂಜೀವಿನಿ ಒಕ್ಕೂಟದ ಸೋದರಿಯರು, ಒಂದು ನಿಮಿಷ ನಿಲ್ಲಿ. ನೀವು ಕೂಡ ಈ ಹೊಗೆ ಹುಡ್ಕೋಕ್ ಹೊರಟ್ರ ಹೊಗೆ ವಾಸನೆ ತಡ್ಕೊಳ್ಳಕ್ ಆಗ್ತಾ ಇಲ್ಲ. ನಿಮ್ ಜೊತೆ ನಾನು ಬರ್ತೀನಿ. ಅಣ್ಣ ರಂಗನಾಥ್, ನೀನೇನಾದ್ರು ನೋಡಿದೇನಪ್ಪ ಈ ಹೊಗೆಯ ಮೂಲ ಎಲ್ಲಿದು ಅಂತ? ನೀನು ಕಾಣ್ಲಿಲ್ವಾ? ಮುಕ್ಕಾಲು ಮೂರು ಪ್ರದೇಶ ಅಡ್ಡಾಡಿದ್ರು ಇದ್ರ ಪತ್ತೆ ಇಲ್ವಲ್ಲ. ಯಾವ ಊರಿಗೆ ಹೋದ್ರು ಈ ಪ್ಲಾಸ್ಟಿಕ್ ರಾಕ್ಷಸನ ಹಾವಳಿ ತಪ್ಪಂಗಿಲ್ಲ. ಭಸ್ಮಾಸುರನ್ ತರ ನಮ್ಮ ಸೃಷ್ಟಿ ನಮ್ಮನ್ನೇ ತಿಂತಾ ಇದೆ. ಹೌದೇಳಪ್ಪ, ಅದು ಮಾಡೋ ಅನುಕೂಲಕ್ಕಿಂತ ಅಪಾಯನೇ ಹೆಚ್ಚಾಗೈತೆ. ಓದೆಯ ಪಿಚಾಚಿ ಅಂದ್ರೆ ಬಂದೆ ನೋಡು ಗವಾಸ್ಕಿಲ್ಲಿಂತ ನಮ್ಮನ್ನೇ ಎದುರಿಸ್ತಾ ಐತೆ. ಬೆಂಗಳೂರು ಒಂದ್ರಲ್ಲಿ ಪ್ರತಿದಿನ 50,00,000, ಎಷ್ಟು ಹೇಳು? ಬೆಂಗಳೂರು ಒಂದ್ರಲ್ಲಿ ಪ್ರತಿದಿನ 50,00,000ದಷ್ಟು ಹಾಲಿನ ಪ್ಯಾಕೆಟಿನ ತುದಿ ಕತ್ತರಿಸಿ ತೆಗೆದು ಚಿಕ್ಕ ಚಿಕ್ಕ ಚೂರುಗಳು ಕಸಕ್ಕೆ ಸೇರ್ತಾ ಇದೆ ಅಂತ 2019ರಲ್ಲೇ ಎಚ್ಚರಿಕೆ ನೀಡಿದ್ರು. ಬೆಂಗಳೂರು ಒಂದ್ರಲ್ಲೇ ಇಷ್ಟಾದ್ರೆ ಇಡೀ ದೇಶದಲ್ಲಿ ಎಷ್ಟಾಗ್ಬೋದು? ಏನ್ ಕತೆ, ಈ ರೀತಿ ಚಿಕ್ಕ ತುಣುಕುಗಳನ್ನ ಪುನರ್ಬಳಕೆ ಮಾಡಲು ಸಾಧ್ಯವಿಲ್ಲ. ಈ ಚೂರುಗಳು ನಮ್ಮ ಮಣ್ಣು, ನೀರು, ಗಾಳಿ, ಆಹಾರದಲ್ಲಿ ಸೇರಿ ಹೋಗುತ್ತೆ, ಮತ್ತೆ ಯಾವಾಗ್ಲೂ ನಮ್ ಕೈಗೆ ಸಿಗಲ್ಲ. ಅದು ಮಾಡೋ ಅನಾಹುತ ಒಂದ ಎರಡ. ಹೀಗಾಗಿ ಈ ಹಾಲಿನ ಪ್ಯಾಕೆಟ್ನ ತುದಿಯನ್ನು ಸಂಪೂರ್ಣವಾಗಿ ಕತ್ತರಿಸ್ತಲೇ ಅದರಲ್ಲೇ ಉಳಿಸ್ಬೇಕು. ಆದ್ರಿಂದ ಮರುಬಳಕೆನೂ ಕೂಡ ಸಾಧ್ಯ ಆಗುತ್ತೆ. ಇದೊಂದು ಸಣ್ಣ ಮುನ್ನೆಚ್ಚರಿಕೆ, ಎಲ್ಲರೂ ವಹಿಸಿದರೆ ಸಾಕು, ಎಷ್ಟು ದೊಡ್ಡ ಉಪಕಾರ ಆಗುತ್ತೆ. 2022 ನೆದರ್ಲ್ಯಾಂಡಿನ ದೇಶದಲ್ಲಿ ನಡೆದ ಒಂದು ಸಂಶೋಧನೆಯಲ್ಲಿ ಪರೀಕ್ಷೆಗೊಳಗಾದ ಜನರ ಪೈಕಿ 80% ಜನರ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಪುರುಷರ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲೂ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಈಗಾದ್ರೆ ಮುಂದಿನ ತಲೆಮಾರಿನ ನಮ್ಮ ಮಕ್ಕಳ ಗತಿ ಏನಾಗಬೇಕು? ನಮ್ಮ ಬೇರ್ಜವಾಬ್ದಾರಿಗೆ ಎಲ್ಲವನ್ನೂ ಬಲಿ ಕೊಡ್ತಾ ಇದ್ದೇವೆ. ಬರೀ ಮನುಷ್ಯ ಸಂತತಿ ಮಾತ್ರ ಇಲ್ಲಿ ಬದುಕ್ತಾ ಇಲ್ಲ, ಸಾವಿರಾರು ತರ ಜೀವಿಗಳು ಇಲ್ಲಿದ್ದಾವೆ. ಅವೆಲ್ಲ ಈ ಜಗತ್ತಿನ ಜೀವಜಾಲದ ಕೊಂಡಿಗಳು. ಅದರಲ್ಲಿ ಕೇವಲ ಒಂದು ಕೊಂಡಿ ಕತ್ತರಿಸುವುದರೂ ಕೂಡ ಇಡೀ ನಿಸರ್ಗಕ್ಕೆ ದೊಡ್ಡ ಹಾನಿ ತಪ್ಪಿದ್ದಲ್ಲ. ಅದರ ಮೊದಲ ಫಲಾನುಭವಿಗಳು ನಾವೇ ಆಗಿರ್ತೀವಿ ಅನ್ನೋ ಚಿಕ್ಕ ತಿಳುವಳಿಕೆ ಕೂಡ ನಮಗಿಲ್ಲ ಅಂದ್ರೆ ಏನು ಹೇಳೋಣ. ನೀರು ಕುಡಿದ ಬಾಟ್ಲಿ, ತಂಪು ಪಾನೀಯದ ಬಾಟ್ಲಿಗಳನ್ನ ಎಲ್ಲೆಂದ್ರಲ್ಲಿ ಎಸೆಯೋದ್ರಿಂದ ಸಣ್ಣ ಸಣ್ಣ ಚೂರುಗಳಾಗಿ ಯಾವ್ಯಾವುದೋ ಬಗೆಯಲ್ಲಿ ನಮ್ಮ ದೇಹನ ಸೇರ್ತಾ ಇದೆ. ಅದು ಕಣ್ಣಿಗೆ ಕಾಣಲ್ಲ, ಆದರೆ ಜೀವ ತೆಗೆಯೋದು ಬಿಡಲ್ಲ. ಕುಡಿಬಾರದು ವಿಷಯನೆಲ್ಲ ಸ್ಟೈಲು ಫ್ಯಾಷನ್ ಅಂತ ಕುಡಿದು ತಮ್ಮ ಆರೋಗ್ಯನೇ ಹಾಳು ಮಾಡಿಕೊಂಡು ಇತರವರಿಗೂ ಕಂಟಕ ತರ್ತಾರಲ್ಲ. ಇಂಥ ಅನಕ್ಷರಸ್ಥರು ಇವರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಚಿನ್ನದಂತ ಮಾತು ಹೇಳಬೇಕು ಕಣಣ್ಣ, ಸಣ್ಣ ಮಕ್ಕಳಿಂದಲೇ ಈ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಚಿಕ್ಕ ಮಕ್ಕಳ ಮನಸ್ಸು ಹಸಿ ಮಡಿಕೆ ಇದ್ದಂಗೆ, ಅದನ್ನ ಯಾವ ಆಕಾರಕ್ಕೆ ಬೇಕಾದ್ರೂ ತರಬಹುದು. ಅದರ ಜೊತೆಗೆ ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋದನ್ನ ಬಿಟ್ಟು ಯುವಕರು ವಯಸ್ಕರು ಹೀಗೆ ಪ್ರತಿಯೊಬ್ಬರಿಗೂ ಗಂಭೀರವಾದ ಮಾಹಿತಿಯನ್ನ ತಲುಪಿಸೋ ಕೆಲಸ ಆಗ್ಬೇಕು ಅಂತೀನಿ. ಉತ್ಪನ್ನಗಳು ತುಂಬಿಸೋ ಡಬ್ಬ, ಟ್ಯೂಬ್ಗಳು, ಅವನ್ನ ಪ್ಯಾಕ್ ಮಾಡದೆ ಬಳಸೋ ವಸ್ತುಗಳು, ಎಲ್ಲದರಲ್ಲೂ ಪ್ಲಾಸ್ಟಿಕ್ ಅನ್ನೋ ಅದೃಶ್ಯ ರಾಕ್ಷಸ ಅಡಗಿ ಕೂತಿದ್ದಾನೆ. ಪ್ಲಾಸ್ಟಿಕ್ ತಟ್ಟೆ ಲೋಟ ಬಳಸಬಾರ್ದು ಅಂತ ಪೇಪರ್ನಲ್ಲಿ ಮಾಡಿದ್ರು. ಅದಕ್ಕೆ ಕೂಡ ಒದ್ದೆ ಆಗದೆ ಇರೋಕೆ ತೆಳ್ಳನೆ ಪ್ಲಾಸ್ಟಿಕ್ ಅಂಟಿಸ್ತಾರಂತೆ. ಬಿಸಿಯಾದ ಆಹಾರದ ಜೊತೆಗೆ ಇದು ಅಂಟ್ಕೊಂಡು ಹೊಟ್ಟೆ ಸೇರುತ್ತೆ. ನಾವು ತಿಂತಾ ಇರೋದು ಆಹಾರ ಅಲ್ಲ, ವಿಷ. ಒಟ್ಟಿನಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೋ ಅಲ್ಲೆಲ್ಲ ಅದು ಮಾಡೋ ಹಾನಿ ಕಲ್ಪಿಸಿಕೊಳ್ಳೋಕೆ ಭಯವಾಗ್ತದೆ. ಪ್ರತಿ ವರ್ಷ 100,000,000,000 ಪ್ಲಾಸ್ಟಿಕ್ ಬಾಟ್ಲಿನ ಬಳಸಿ ಎಸಿತಾ ಇದ್ದೀವಿ. 500 ಆದ್ರೂ ಕೂಡ ಇದು ಕರಗೋದಿಲ್ಲ. ಇನ್ನು ಸಮುದ್ರ ಸೇರುತ್ತಲ್ಲ ಈ ಪ್ಲಾಸ್ಟಿಕ್ ರಾಕ್ಷಸ, ಕೈಗಳಿಂದ ಸಮುದ್ರ ಜೀವಿಗಳಿಗೆ ಸುತ್ತಿಕೊಳ್ಳುತ್ತೆ. ಪಾಪ, ದಾರುಣವಾಗಿ ಸಾಯ್ತಾ ಇದ್ದಾವೆ ಅವು. ಅವು ಮಾಡಿದ ತಪ್ಪಾದ್ರೂ ಏನು, ನೀವೇ ಹೇಳಿ. ಜಾನುವಾರುಗಳ ಹೊಟ್ಟೆಲಂತೂ ಈ ಪ್ಲಾಸ್ಟಿಕ್ ಮಾಮೂಲಾಗಿ ಹೋಗಿದೆ. ಈ ಪ್ಲಾಸ್ಟಿಕ್ ಕಂಡಿಡಿದು ಬರೀ 100 ಆಗಿದೆ. ಲಕ್ಷಾಂತರ ವರ್ಷದ ಪರಿಸರಕ್ಕೆ ಬರೀ 100 ಇದು ಇಷ್ಟು ಹಾವಳಿ ಮಾಡಿದೆ ಅಂದ್ರೆ ಮುಂದೆ ಯಾವ್ಯಾವ ರೂಪ ತಳೆಯುತ್ತೋ ಏನೋ. ಊಹಿಸಿಕೊಂಡ್ರೆ ಜೀವ ಝಲ್ಲನ್ನುತ್ತೆ. ನಾವು ನೆಟ್ಟ ಮುಳ್ಳಿನ ಗಿಡವನ್ನ ನಾವೇ ತಾನೇ ತುಳಿಬೇಕು. ಆವತ್ತಿನ ಅಗತ್ಯಕ್ಕೆ ಇದನ್ನು ಕಂಡುಹಿಡಿದಾಯ್ತು. ಇದರ ಭಯಂಕರ ಪರಿಣಾಮ ಬಗ್ಗೆ ಆವತ್ತಷ್ಟು ಅರಿವು ಇರಲಿಲ್ಲ. ಈಗಲಾದ್ರೂ ಎಚ್ಚರ ವಹಿಸ್ಲಿಲ್ಲ ಅಂದ್ರೆ ಹೆಂಗೆ ಅಂತೀನಿ. ಇದಕ್ಕೇನಾದ್ರೂ ದಾರಿ ಹುಡ್ಕೋಕೆ ಅಂತಾನೆ ಸರ್ಕಾರ ಘನತ್ಯಾಜ್ಯ ವೈಜ್ಞಾನಿಕ ವಿಲೇವಾರಿ ಕಾರ್ಯಾಚರಣೆ ಮಾಡ್ತಿರೋದು. ಎಲ್ಲರ ಸಹಕಾರ ಇರಬೇಕು. ಬರೀ ಒಬ್ರಿಬ್ರು ಏನ್ ಮಾಡಕ್ಕಾಗುತ್ತೆ ಹೇಳು ನೋಡೋಣ. ಇಡೀ ಜಗತ್ತೇ ಇದರ ಮಾಯಾಜಾಲಕ್ಕೆ ಸಿಕ್ಕಿ ಒದ್ದಾಡ್ತಾ ಇದೆ. ಕೇವಲ ಯಾರೋ ಕೆಲವರಿಂದ ಮಾತ್ರ ಈ ಕೆಲಸ ಕಷ್ಟ ಸಾಧ್ಯ ಅಲ್ವಾ? ಸರ್ಕಾರ, ಅನೇಕ ಸಂಘ ಸಂಸ್ಥೆಗಳು, ಪರಿಸರ ಕಾರ್ಯಕರ್ತರು, ಮಾಧ್ಯಮಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಹೀಗೆ ಅನೇಕರು ಪ್ರತಿ ಕ್ಷಣ ಇದನ್ನು ಕುರಿತು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಅದರ ಒಟ್ಟಿಗೆ ಜನರ ಪ್ರತಿಕ್ರಿಯೆನೂ ಅಷ್ಟು ಪೂರಕವಾಗಿಲ್ಲ. ಏನ್ ಮಾಡೋದು? ಪ್ರಶ್ನೆ ಉತ್ತರ ಎರಡು ನಿನ್ನಲ್ಲೇ ಇದೆ. ಕಷ್ಟ ಸಾಧ್ಯ ಅಂದ್ರೆ ಸಾಧ್ಯ ಇದೆ ಅನ್ನೋದು ಸತ್ಯ ಅಂದಂಗಾಯ್ತು. ಈ ಬಗ್ಗೆ ಗಂಭೀರ ಚರ್ಚೆಗಳು ಒಬ್ಬರಿಂದ ಒಬ್ಬರಿಗೆ ಹರಡಬೇಕು. ಈಗ ನೋಡಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ವಿಷಯ ಕೂಡ ಮೊನ್ನೆ ಧೀರಜ್ ಪಯಕಂಡ ಅಂತಕ್ಕಂತ ಲೇಖಕರು ಪತ್ರಿಕೆಯಲ್ಲಿ ಬರೆದಿದ್ದೆ ತಾನೆ ಇದನ್ನೇ. ಹೀಗೆ ನಾವು ಕಂಡು ಕೇಳಿದ ಇಂಥ ಅನೇಕ ವಿಷಯಗಳನ್ನ ಸಾಧ್ಯವಾದಲ್ಲೆಲ್ಲ ಎಲ್ರಿಗೂ ಅರ್ಥ ಆಗೋ ತರ ಮುಟ್ಟಿಸಬೇಕು. ಪ್ರತಿಯೊಬ್ಬರು ಕೂಡ ಅವರವ್ರ ಮಟ್ಟದಲ್ಲಿ ಅವ್ರ ಪ್ರಯತ್ನ ಮಾಡಬೇಕು. ಸೂರ್ಯ ಮುಳುಗಿದ ಮೇಲೆ ಸಣ್ಣ ಸಣ್ಣ ದೀಪಗಳು ಜಗತ್ತನ್ನ ಬೆಳಗಿಸೋ ಪ್ರಯತ್ನ ಮಾಡಲ್ವೇ? ಹಾಗೆ ಅಲ್ವಾ, ಮತ್ತೆ ಸಣ್ಣ ಸಣ್ಣ ದೀಪಗಳು ಸೇರಿ ದೊಡ್ಡ ಬೆಳಕಿನ ಬೆಳಗಿಸ್ತವೆ. ಮಾತಾಡ್ತಾ ಎಲ್ಲ ಕಡೆ ನೋಡಿದ್ದಾಯ್ತು, ಆದ್ರೆ ಆ ಕಡ್ರಿನ ವಾಸನೆಯ ಗುರುತು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ನಾವು ಹುಡುಕಿದಷ್ಟು ಅದು ದೂರನೇ ಹೋಗ್ತಾ ಐತೆ. ಬರ್ರಿ ಅದೊಂದು ಬೀದಿಗೆ ಹೋಗಿ ನೋಡೋಣ. ಯಾಕೋ ಆ ಕಡೆಯಿಂದನೇ ಬರಂಗ್ ಕಾಣ್ತಾ ಇದೆ. ಏನ್ ಜನನೋ ಏನೋ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಂತೀನಿ. ಹಾಗೋ ನೋಡಿ, ಆ ಮನೆಯಿಂದ ಹೊಗೆ ವಾಸನೆ ಎರಡೂ ಬರ್ತಾ ಇದೆ. ಅದು ನಮ್ಮ ಗೌರಮ್ಮನ ಮನೆ ಅಲ್ವಾ? ದೊಡ್ಡ ಕಾರ್ಖಾನೆಯಿಂದೇನೋ ಇಷ್ಟು ಹೊಗೆ ಬರುತ್ತೋ ಇಲ್ವೋ ಕಾಣೆ, ಅಷ್ಟೊಂದು ಹೊಗೆ ಗೌರಮ್ಮನ ಮನೆಯಿಂದ ಬರ್ತಾ ಇದೆ. ಈ ಇಬ್ರು ಗಂಡ ಹೆಂಡತಿ ಕತೆ ಬರೀ ಇದೇ ಆಗೋಯ್ತು. ಅಲ್ಲಿ ನೋಡಿದ್ರೆ ತೋಟ ಹೊಲದಲ್ಲೂ ಕೂಡ ಸಿಕ್ಕಿದ್ನೆಲ್ಲ ಸುಡೋದೆ ಇವ್ರು ಭಾರಿ ಮುಖ್ಯವಾದ ಕೆಲಸ. ಅದನ್ನೇ ಭಾರಿ ದೊಡ್ಡ ಕೃಷಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ತಾನಾಗೆ ಕೊಳತು ಗೊಬ್ಬರ ಆಗಿ ಭೂಮಿಯನ್ನು ಫಲವತ್ ಮಾಡತಕ್ಕಂತ ಸಾವಯವ ಉಳಿಕೆಯನ್ನು ಕೂಡ ಸುಟ್ಟು ಬೂದಿ ಮಾಡ್ತಾರೆ. ಸುಟ್ಟು ಹೊಗೆಯಿಂದ ಪ್ರಾಣಕ್ಕೆ ಮಾರಕ ಆಗುತ್ತೆ ಅನ್ನೋದನ್ನ ಲೆಕ್ಕಕ್ಕೆ ಇಡಲ್ಲ. ನೀವು ಹೇಳದ್ ಹೇಳಿ, ನಾವು ಮಾಡದ್ ಮಾಡ್ತೀವಿ ಅನ್ನೋ ಮನೋಭಾವ ಹೋಗದೆ ಇದ್ರೆ ಏನ್ ಮಾಡೋದು? ಪತ್ರಿಕೆಗಳಲ್ಲಿ ಲೇಖನಗಳು ಮೇಲಿಂದ ಮೇಲೆ ಬಂದ್ರೂ ಎದರಲ್ಲ, ಸರ್ಕಾರ ಇಲಾಖೆಗಳು ತಿಳಿಸಿದ್ರು ಎದರದು ಇಲ್ಲ ಕೇಳದು ಇಲ್ಲ. ಹಿಂಗೆ ಅಭಿವೃದ್ಧಿ ಅನ್ನೋದು ಒಂದ್ ಹೆಜ್ಜೆ ಮುಂದೆ ಎರಡೆಜ್ಜೆ ಹಿಂದೆ ಅನ್ನೋ ತರ ಆಗಿರೋದು. ಗೋರ್ಕಲ್ ಮೇಲೆ ಮಳೆ ಸುರಿಯೋದು, ಇವರಿಗೆ ಬುದ್ಧಿ ಹೇಳೋದು ಎರಡು ಒಂದೇ. ಕತ್ತೆ ಮುಂದೆ ಕಾಯಿ ಹೊಡೆದ್ರೆ ಹತ್ತೊಂದೋಳು ಹಿತ್ತೊಂದೋಳು ಅನ್ನೋ ಹಾಗೆ. ಹಂಗಂದ್ರೆ ಆಗತ್ತಾ? ಏನೇ ಆದ್ರೂ ಕೂಡ ನಾವು ಬೇಸರ ಮಾಡ್ಕೊಳ್ಳೋ ಹಾಗಿಲ್ಲ. ಅದರಲ್ಲೂ ನೀವಿಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು, ಬದಲಾವಣೆ ತರೋದು ಅಷ್ಟು ಸುಲಭ ಅಲ್ಲ. ಹತ್ತಾರು ವರ್ಷಗಳಿಂದ ಇಂಥ ಅಭ್ಯಾಸಗಳಿಗೆ ಒಗ್ಗಿ ಹೋಗಿರೋ ಮನಸ್ಸುಗಳಿಗೆ ಈ ತರದ ಸೂಕ್ಷ್ಮ ವಿಚಾರನ ಒಂದಲ್ಲ ಹತ್ತು ಸಾರಿ ತಿಳಿಸಿ ಹೇಳಬೇಕಾಗತ್ತೆ. ಬೆಳಗಬೇಕಿರೋ ದೀಪನ ಹತ್ಸೋಕೆ ಬೆಳಗ್ತಾ ಇರೋ ದೀಪ ಬಾಗಬೇಕು ತಾಯಿ, ಬಾಗಬೇಕು. ಅಬ್ಬ ಎಂತ ಮಾತು ಹೇಳ್ದೆ ನೋಡಪ್ಪ. ಹೌದು, ನಿಜ, ಅವ್ರ ಬದುಕೆ ಅವ್ರಿಗೆ ಸಾಕು ಅನ್ನಂಗ ಆಗಿರುತ್ತೆ. ವಿದ್ಯೆ ಬುದ್ಧಿ ಇರೋರಿಗೆ ಅರ್ಥ ಮಾಡಿಸೋದು ಕಷ್ಟ ಆಗಿ ಕುಂತೈತಿ. ಇನ್ನು ಶಿಕ್ಷಣದ ಕೊರತೆ, ಬಡತನ ಇರೋ ಜನ ಅವ್ರ ಬಳಿ ನಾಜುಕ್ಕಾಗಿ ವ್ಯವಹರಿಸ್ಬೇಕು. ಬುದ್ಧಿವಂತರ ವರ್ತನೆನೇ ಅಷ್ಟರ ಮಟ್ಟಿಗೆ, ಆದ್ರೆ ಪಾಪ ಇವರನ್ನೇನು ಅನ್ನೋದು. ಯಾರದು ಒಳಗೆ ಗೌರಮ್ಮ ಇದ್ದೀಯಾ, ಏನ್ ಮಾಡ್ತಾ ಇದೀಯವಾ? ಅಲ್ಲ ಪಾಪ, ಗೌರಮ್ಮನ ಮನೆ ಆಗ್ಲೋ ಈಗ್ಲೋ ಬಿದ್ದು ಹೋಗೋ ಸ್ಥಿತಿಯಲ್ಲಿ ಇದೆ. ಮಳೆ ಬಂದ್ರೆ ಮನೆ ಒಳಗೆ ಸಮುದ್ರ, ಜೋರಾಗಿ ಗಾಳಿ ಬೀಸಿದ್ರೆ ಚಂಡಮಾರುತ, ನೀನ್ ನೋಡಿದ್ರೆ ಪಂಚಾಯತಿ ಮೆಂಬರು, ನೀವೆಲ್ಲ ಸೇರಿ ಯಾವ್ದಾದ್ರೂ ಒಂದು ಸ್ಕೀಮ್ನಲ್ಲಿ ಒಂದ್ ಮನೆ ಕಟ್ಸ್ಕೊಡೋದಲ್ವಾ? ಶಿವಣ್ಣ ಬರೀ ಬಾಯ್ ಜೋರು, ಬಟ್ಟೆ ಕಾರ್ಬಾರು ನೋಡಿ ಅನುಕೂಲ ಮಾಡಿಕೊಟ್ರೆ ಯಾವ ನ್ಯಾಯ ಹೇಳಿ? ನೀನ್ ಹೇಳೋದ್ ನಿಜ. ಇವರೆಲ್ಲ ಗ್ರಾಮ ಸಭೆ ವಾರ್ಡ್ ಸಭೆಗಳಿಗೆ ಬರೋದಿಲ್ಲ, ಸಂಕೋಚ ಪಡ್ತಾರೆ, ಒಂಥರ ಬಾಯಿ ಸತ್ತ ಜನ. ಪಾಪ ನಮ್ಮಂತವ್ರು ಅವ್ರಿಗೆ ಬಾಯಿ ಆಗಬೇಕು. ನಾವು ಯಾರು ಜೋರಾಗಿ ಕಿರ್ಚಾಡ್ತಾರೋ ಅವ್ರ ಪರವಾಗಿ ನಿಂತು ಬಿಡ್ತೀವಿ. ಮಾತಲ್ಲೇ ಮನೆ ಕಟ್ತಾರಲ್ಲ ಅಂತ ಜನರ ನಡುವೆ ಇಂಥವ್ರ ಸಹಾಯಕ್ಕೆ ನಾವು ಅಷ್ಟೇ ಅಲ್ಲ, ಎಲ್ಲರೂ ನಿಲ್ಲಬೇಕು. ಒಳಗೆ ಯಾರಾದ್ರೂ ಇದ್ದೀರೇನಪ್ಪ? ಸ್ವಲ್ಪ ಇದ್ರೆ ಹೊರಗ್ ಬನ್ನಿ. ಓಹೋ, ಇದೇನಪ್ಪ ಇದು? ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಅದ್ರಲ್ಲಿ ಏನ್ ಬಂತು ಭಾಗ್ಯ? ನಾವೇನ್ ಸೀಮೆಗಿಲ್ದವ್ರೇನು? ನಿಮ್ಮಂತವ್ರ ಹಿಂಗ್ ಒಂದು ಒಂದೇ ನಾವು ಬೆಟ್ಟದ ಮೇಲೆ ಹೋಗಿ ಕೂತಿದೀವಿ. ಅದಿರ್ಲಿ, ಅದೇನವ ಅದು ಇಷ್ಟೊಂದು ಹೊಗೆ ನಿಮ್ ಮನೆಯಲ್ಲಿ? ಏನಾದ್ರೂ ಕಾರ್ಖಾನೆ ಶುರು ಮಾಡ್ಬಿಟ್ಟಿದ್ದಾರೋ ಏನ್ ಕತೆ ಅಷ್ಟೊಂದು ಹೊಗೆ? ಒಳಗೆ ನೀನಾದ್ರೂ ಅದೆಂಗ್ ಇದ್ದೀಯೋ ಏನ ಕಣವ? ಕಾರ್ಖಾನೆ ಅಂಗಡಿ ಹೋಟ್ಲು ಇತ್ಯಾದಿ ಪ್ರಾರಂಭ ಮಾಡ್ಬೇಕಾದ್ರೆ ನಮ್ ಗ್ರಾಮ ಪಂಚಾಯತಿ ಅನುಮತಿ ಪಡಿಬೇಕು. ಅದಕ್ಕೆ ಅದರೇ ಆದ ಕಾನೂನು ಕಟ್ಟೆ ಇದಾವೆ. ಗೊತ್ತೇನು ಗೌರಮ್ಮ ನಿಂಗೆ, ಯಾರನ್ನ ಏನ್ ಕೇಳೋದು ಅಂತ ನಿಮ್ಮಷ್ಟಕ್ಕೆ ನೀವೇ ಶುರು ಮಾಡಿಬಿಟ್ರೋ ಹೆಂಗೆ? ಎಲ್ಲೇ ಮಾತು ಬಿಡು ನನ್ನ ಅಪ್ಪನೆ, ಹೊಟ್ಟೆಗೆ ಗಂಜಿ ಕಂಡ್ರೆ ಸಾಕು, ಅದೇ ಹಬ್ಬ ನಮಗೆ. ಕಾರ್ಖಾನೆ ಮಾತು ನಮಗೆ ಯಾಕಪ್ಪ? ಯಾಕಂಗಂತೀಯ ಬಿಡು ಗೌರಮ್ಮ, ಇದು ಮೊದಲಿನ ಕಾಲ ಅಲ್ಲ. ಬಡತನ ನಿರ್ಮೂಲನೆ ಮಾಡಕ್ಕೆ ಅಂತಾನೆ ಅನೇಕ ಯೋಜನೆಗಳಿವೆ. ಅದನ್ನ ಬಳಸ್ಕೊಂಡು ಕಾರ್ಖಾನೆನೂ ಮಾಡಬಹುದು, ಮತ್ತೊಂದು ಮಾಡಬಹುದು. ಕಾರ್ಯಕ್ರಮಗಳೇನೋ ಸಾಕಷ್ಟು ಇವೆ. ಅಗತ್ಯ ಇದ್ದವರಿಗೆ ಮುಟ್ಸೋಕೆ ತಿಳುವಳಿಕೆ ಇದ್ದವರು ಶ್ರಮ ಹಾಕ್ಬೇಕು, ಸಂಬಂಧಪಟ್ಟವರು ಸಹಕಾರ ನೀಡಬೇಕು. ಅಲ್ಲ ಗೌರಮ್ಮ, ಈ ಹೊಗೆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಊರೆಲ್ಲ ಹುಡುಕಿ ಬಂದ್ವಿ. ಇಷ್ಟೊಂದು ಬೆಂಕಿ ಹಾಕೊಂಡು ಅದ್ ಏನ್ ತಯಾರು ಮಾಡ್ತಾ ಇದ್ದೆ ಒಳಗೆ? ಏ, ನೀರೊಲೆಗೆ ಬೆಂಕಿ ಹಾಕಿ ನೀರ್ ಕಾಯಿಸ್ತಾ ಇದ್ದೆ ಅಷ್ಟೇ ಕಣಪ್ಪ. ಅದೆಂತ ನೀರ್ ಕಾಯಿಸ್ತೀಯವ? ಊರೆಲ್ಲ ಹೊಗೆ ಕಾಣಂಗೆ. ನೀನು ನೀರ್ ಕಾಯಿಸೋದು ಜಗತ್ತಿಗೆಲ್ಲ ಗೊತ್ತಾಗ್ಬೇಕು. ನೀನೊಬ್ಳೇನಾ ಜಗತ್ನಲ್ಲಿ ನೀರ್ ಬಿಸಿ ಮಾಡೋಳು? ನಾವು ನೀರ್ ಕಾಯಿಸ್ಕೊಳ್ತೀವಿ, ಆದ್ರೂ ಯಾರಿಗೂ ಗೊತ್ತಾಗಲ್ಲವ. ಇರೋರಿಬ್ರಿಗೆ ಅದೆಷ್ಟು ನೀರ್ ಬೇಕು, ಅಷ್ಟೊಂದು ಬಿಸಿ ನೀರು ಯಾತಕ್ ಬೇಕು? ಒಲಿಗೆ ಅದಿನ್ನೆಂತ ಸೌದೆ ಇಡ್ತೀಯವ ನೀನು? ಬಿಸಿಲು ಮಳೆಯಲ್ಲಿ ಮೂರೊತ್ತು ಮೈ ಮುರಿತೀವಿ, ಮೈ ನೋವು ಕಳ್ಕೊಳಕ್ಕೆ ಬಿಸಿನೀರ್ ಸ್ನಾನ್ ಬೇಡವೇ? ಯಾರ್ ಬೇಡ ಅಂದ್ರು ಬಿಡು, ಅದನ್ ಕೇಳಕ್ಕೆ ನಾವ್ಯಾರು? ಬಡತನ ಇದ್ರು ಕೊಳಕ್ತನ ಇರಬಾರ್ದಲ್ವಾ? ಸ್ವಚ್ಛವಾಗಿರೋದು ತಪ್ಪು ಅಂತ ಯಾರು ಹೇಳೋಕಾಗುತ್ತಾ? ಸ್ವಚ್ಛತೆನೆ ಆರೋಗ್ಯವಾಗಿರೋಕೆ ಬೇಕಾಗಿರೋ ಮುಖ್ಯ ಸೂತ್ರ ಅಲ್ವೇ? ಹಂಗಂತ ವಾತಾವರಣಕ್ಕೆಲ್ಲ ಇಷ್ಟೊಂದು ಹೊಗೆ ತುಂಬೋದು ಸರಿನಾ? ನೀನೆ ಹೇಳು, ನಿನ್ನ ಸ್ವಚ್ಛ ಆಗೋಕೆ ವಾತಾವರಣನ ಕೊಳಕು ಮಾಡೋದಾ? ಅದಿರ್ಲಿ ಗೌರಮ್ಮ, ಹಾಗೆಲ್ಲ ಅಲ್ಲಿ ಇಲ್ಲಿ ಅಡ್ಡಾಡಿ ಅಷ್ಟೊಂದು ಸೌದೆ ತಗೊಂಡ್ ಬತಾ ಇದ್ದೆ ನೀನು. ಈಗೀಗ ಸೌದೆ ತರೋದು ಅಷ್ಟ ಕಾಣ್ತಾ ಇಲ್ಲ. ನೀರ್ ಯಾವ್ದ್ರಲ್ಲಿ ಕಾಯಿಸ್ತೀಯ ಮತ್ತೆ? ನೀರ್ ಕಾಯಿಸೋಕೆ ಸೌದೆ ಯಾಕೆ ಬೇಕು? ಬೇಕಾದಷ್ಟು ಪ್ಲಾಸ್ಟಿಕ್ ಕವರು, ಗೊಬ್ಬರದ ಚೀಲ, ಬಿಂದಿಗೆ ಪನ್ಗೆ ಚೂರು. ಆ ಏನು ಪ್ಲಾಸ್ಟಿಕ್ ಬಳಸಿ ಒಲೆ ಉರಿಸೋದೆ? ಅಲ್ಲ ಕಣವ, ಈ ರೀತಿ ಇದನ್ನೆಲ್ಲ ಉರಿಸಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಏನಾದ್ರು ನಿನಗೆ ಗೊತ್ತಾ? ಗೊತ್ತಿದ್ರೆ ಯಾಕೆ ಈ ರೀತಿ ಮಾಡೋರ್ ಬಿಡು. ಇನ್ನು ಕೂಡ ಜನಗಳಿಗೆ ಮಾಹಿತಿಯ ಕೊರತೆ ಸಾಕಷ್ಟು ಇದೆ ಅಂದಂಗಾಯ್ತು. ಇನ್ನಾದ್ರೂ ಇದರ ದುಷ್ಪರಿಣಾಮದ ಬಗ್ಗೆ ಹೆಚ್ಚು ಹೆಚ್ಚಾಗಿ ತಿಳಿಸ್ಬೇಕು. ಪ್ಲಾಸ್ಟಿಕ್ ಅಂದ್ರೆ ಅದೇನು ಒಳ್ಳೇದು ಅಂದ್ಕೊಂಡಿದ್ದೀರಾ? ನೋಡೋಕೆ ಸುಂದರ, ಹಿಡ್ದಾಡೋಕೆ ಸುಲಭ, ಆದ್ರೆ ಅದು ಉಂಟು ಮಾಡೋ ತೊಂದರೆಗಳು ಮಾತ್ರ ಒಂದೆರಡಲ್ಲ. ಅದನ್ನ ಹಾಗೆಲ್ಲ ಸುಡಬಾರದು, ಸಿಕ್ ಸಿಕ್ಕಲ್ಲಿ ಎಸೆಯಬಾರದು. ಅಲ್ಲ ಮತ್ತೆ ಊರ್ ಮುಂದಿನ ಕಟ್ಟೆ ಹತ್ತ ಅಲ್ಲಿ ಇಲ್ಲಿ ಅಂಗಡಿ ಸಾಲಲ್ಲಿ ಸುಟ್ಟಾಕ್ತಾನೇ ಇರ್ತಾರೆ, ತಂದು ಸುರಿತಾನೇ ಇರ್ತಾರೆ. ಅದು ನಿಜ ಬಿಡವ, ಬರೀ ಸುಡೋದ, ಅದರ ಬಿಸಿಲಿ ಮೈ ಕೂಡ ಕಾಯಿಸ್ಕೊಳ್ತಾರೆ. ಕೇವಲ ಪ್ಲಾಸ್ಟಿಕ್ ಬೇಯಿಸ್ತೀವಿ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ ಅವರು ವಾಸ್ತವವಾಗಿ ಭೂಮಿನೇ ಬೇಯಿಸ್ತಾ ಇದ್ದಾರೆ. ಭೂಮಿ, ಗಾಳಿ, ನೀರು, ಆಕಾಶ, ಹೀಗೆ ಇಡೀ ಪ್ರಕೃತಿ ಇವತ್ತು ಎಷ್ಟು ಅಪಾಯದಲ್ಲಿದೆ. ಈ ಅನರ್ಥಗಳನ್ನು ತಡೆಯೋ ಎಲ್ಲ ಪ್ರಯತ್ನಗಳು ಹೊಳೆಯಲ್ಲಿ ಹುಣಸೆಹಣ್ಣು ಕಿವಿಚಿದಂತಾಗ್ತಾ ಇದೆ. ನಮ್ಮ ದೇಶದ ರಾಜಧಾನಿ ಡೆಲ್ಲಿಲಿ ನೋಡಿ ಏನಾಗ್ತಾ ಇದೆ ಅಂತ. ಜನ ಪ್ರಾಣವಾಯು ಅಂದ್ರೆ ಆಮ್ಲಜನಕಕ್ಕಾಗಿ ಪರದಾಡ್ತಾ ಇದ್ದಾರೆ. ಡೆಲ್ಲಿ ಸುತ್ತಲಿನ ಪ್ರದೇಶಗಳಲ್ಲಿ ಸುಟ್ಟಾಗ್ತಾ ಇರ್ತಾರಲ್ಲ ಪ್ರತಿ ದಿವಸ ಆ ಕೃಷಿ ತ್ಯಾಜ್ಯಗಳು. ಆ ಕೃಷಿ ತ್ಯಾಜ್ಯದ ಹೊಗೆಯಿಂದ, ಕಾರ್ಖಾನೆಗಳು, ವಾಹನಗಳ ಹೊಗೆಯಿಂದ ವಾತಾವರಣದಲ್ಲಿ ಆರೋಗ್ಯಕ್ಕೆ ಅಪಾಯಕಾರಿಯಾದ ರಾಸಾಯನಿಕಗಳು ಸೇರಿಬಿಟ್ಟಿದ್ದಾವೆ. ಜನ ಉಸಿರು ಕಟ್ಟಿ ಪ್ರತಿ ದಿನ ಸಾಯ್ತಾ ಇದ್ದಾರೆ. ದಿನ ಸಾಯೋರ್ಗೆ ಅಳರ ಯಾರಪ್ಪ? ಇಷ್ಟು ದೊಡ್ಡ ಭೂಮಿ ಮತ್ತು ಆಕಾಶಕ್ಕೆ ಈ ಚಿಕ್ಕ ಹೊಗೆ ಏನ್ ಮಾಡುತ್ತೇಳಪ್ಪ? ನೀನು ನಾನು ಉತ್ಪತ್ತಿ ಮಾಡೋ ಹೊಗೆ ಧೂಳು ನಮಗ್ ಚಿಕ್ಕದಾಗಿ ಕಾಣುತ್ತೆ. ನಮ್ಮಂತ ಕೋಟ್ಯಾಂತರ ಜನ ಪ್ರತಿದಿನ ಪ್ರತಿ ಕ್ಷಣ ಈ ಅವಿವೇಕ ಮಾಡ್ತಾನೆ ಇದ್ರೆ ಅದರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಹೇಳು? ಈ ಪ್ರಕೃತಿಗಾದರೂ ಎಷ್ಟು ಹೊರೆ ಹೊರಲಿಕ್ಕೆ ಶಕ್ತಿ ಇದೆ? ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಗುಡ್ಡ ಕುಸಿದು ಇಡೀ ಊರನ್ನೇ ಭೂಮಿ ಒಳಗೆ ಮುಚ್ಚಿ ಹಾಕೋದು, ನದಿ ಹುಕ್ಕಿ ಊರ್ ಊರನ್ನೇ ಕೊಚ್ಕೊಂಡು ಹೋಗೋದು, ಈ ತರ ನಿಸರ್ಗ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಆದ್ರೂ ನಮಗೆ ಅರ್ಥ ಆಗ್ತಾ ಇಲ್ವೆ? ಎಷ್ಟು ಮೈ ಮೆರೆತು ಕೂತಿದ್ದೀವಿ ನಾವುಗಳು. ಅಲ್ಲೆಲ್ಲೋ 100 ಮೈಲಿ 1000 ಮೈಲಿ ದೂರದಲ್ಲಾದ್ರೆ ನಮಗೇನು ಅನ್ನೋ ತಾತ್ಸಾರದಲ್ಲಿ ನಾವೆಲ್ಲ ತುಂಬಾ ಅಸಡ್ಡೆಯಿಂದ ವರ್ತನೆ ಮಾಡ್ತಾ ಇದ್ದೇವೆ. ಇದಕ್ಕೆ ದಂಡ ಕಟ್ಟಲೇ ಬೇಕಾಗತ್ತೆ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ಮೈ ಕಾಯಿಸ್ಕೊಳ್ಳೋ ಮೂರ್ಖತನ ಸ್ವಾರ್ಥ ಬಿಡದೇ ಇದ್ರೆ ಯಾರಿಗೂ ಉಳಿಗಾಲ ಇಲ್ಲ. ಮಾಡಿದ್ದುಣ್ಣು ಮಾರಾಯ, ನಮ್ಮ ತಪ್ಪಿಗೆ ನಮಗಷ್ಟೇ ಅಲ್ಲ ಪಾಪ, ಬೇರೆಯವ್ರಿಗೂ ಶಿಕ್ಷೆ ಆಗುತ್ತಲ್ಲ. ಅದು ಹೇಳಿ, ಇದು ಇನ್ನೂ ಪ್ರಾರಂಭ ಅಷ್ಟೇ, ಮುಂದೈತೆ ಮಾರಿ ಹಬ್ಬ. ಏ ಸುಮ್ನೆ ಇರಪ್ಪ, ಸಣ್ಣವರಾಗಿದ್ದಾಗ ರಾಕ್ಷಸರು ಕತೆ ಹೇಳ್ತಾ ಇದ್ರಲ್ಲ ಹಂಗಾಯ್ತು, ಅದು ನೆನ್ಪಿಗೆ ಬಂದು ನಾನೇ ನಡುಗ್ತಾ ಕುಂತೀನಿ. ಬರೀ ಕೇಳಿದ್ದೆ ಇಷ್ಟು, ಇನ್ನು ನಿಜವಾಗ್ ಕಂಡ್ರಿ ಇನ್ನೆಷ್ಟು? ಉಪ್ಪು ತಿನ್ನೋಕ್ಕೂ ಮೊದ್ಲೇ ಯೋಚನೆ ಮಾಡ್ಬೇಕು, ಯೋಚನೆ. ನೀರ್ ಕುಡಿಲೇಬೇಕಾಗುತ್ತೆ ಅಂತ ನಾವು ಉರಿಸೋ ತ್ಯಾಜ್ಯ ಒಂದ ಎರಡ ಲೆಕ್ಕಾಚಾರ ಇಲ್ಲದೆ ಬಳಸೋ ರಸಗೊಬ್ಬರಗಳು, ಕೀಟನಾಶಕ, ಕಳೆನಾಶಕ, ಹಸಿರು ಮನೆಗಳಿಂದ ಬರೋ ಇಂಗಾಲ, ನರ್ಸರಿಗೆ ಬಳಸೋ ಕವರ್ಗಳು, ಕಾರ್ಖಾನೆಗಳ ಬಿಡುವ ಅಪಾಯಕಾರಿ ಹೊಗೆ, ನದಿಗೆ ಸೇರೋ ರಾಸಾಯನಿಕಗಳು, ಈ ಆಸ್ಪತ್ರೆಗಳ ತ್ಯಾಜ್ಯ ಇತ್ಯಾದಿ ಅನೇಕ ಸಂಗತಿಗಳಿವೆ. ಇವುಗಳ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಆಗಬೇಕು. ಅದಕ್ಕಾಗಿ ಸಾಕಷ್ಟು ನಿಯಮಗಳು ಇದ್ದಾವೆ. ಆದರೂ ಕೂಡ ನಾವು ಮೈಮರೆಯೋ ಹಾಗಿಲ್ಲ. ಸಂಸ್ಥೆಗಳ ಮಟ್ಟದಲ್ಲಿ, ವೈಯಕ್ತಿಕ ನೆಲೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಆಗಬೇಕಾಗಿದೆ. ಇದ್ಯಾಕೋ ಹಗ್ಗ ಅಂದ್ಕೊಂಡಿದ್ದು ಹಾವು ಅನ್ನಿಸ್ತಾ ಇದೆ, ಇದಕ್ಕೆ ಪರಿಹಾರ ಇಲ್ವಾ? ಇಲ್ಲದೆ ಏನಮ್ಮ, ಅದಕ್ಕೆ ಪಂಚಾಯತಿಗಳಲ್ಲಿ ಕಸ ಕಡ್ಡಿಗಳ ವಿಲೇವಾರಿ ಮಾಡೋಕೆ ಅಂತ ಒಂದು ವ್ಯವಸ್ಥೆ ಇದೆ, ಘನತ್ಯಾಜ್ಯ ನಿರ್ವಹಣೆ ಅಂತ. ಇಷ್ಟು ದಿವಸ ಅಲ್ಲಿ ಇಲ್ಲಿ ಸಿಕ್ಕಲ್ಲೆಲ್ಲ ಕಸ ಚೆಲ್ಲಿ ಪರಿಸರ ನಾಶ ಮಾಡಿದ್ದು ಸಾಕು, ಇನ್ನಾದ್ರೂ ಸರಿ ಮಾಡೋಣ ಅನ್ನೋದು ಇದರ ಉದ್ದೇಶ. ಅದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ನಾವು ಅಂದ್ರೆ ಸಂಜೀವಿನಿ ಮಹಿಳಾ ಒಕ್ಕೂಟದವರು ಒಟ್ಟಿಗೆ ಸೇರಿಕೊಂಡು ಕಸ ಸಂಗ್ರಹಣೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿ ಇದಕ್ಕಾಗಿ ವಾಹನದ ವ್ಯವಸ್ಥೆ ಮಾಡಿಕೊಡಬೇಕು. ನಮ್ಮ ಪಂಚಾಯತಿಯಿಂದ ಈಗಾಗಲೇ ಕಸ ಸಂಗ್ರಹಣೆ ಮಾಡ್ತಾ ಇದ್ದೀವಲ್ಲ, ಕಸದ ಗಾಡಿ ಬರುತ್ತೆ, ನಿನಗೆ ಗೊತ್ತಿಲ್ವಾ ಗೌರಮ್ಮ? ನಾನು ಅವಾಗವಾಗ್ಲೇ ನೋಡ್ತೀನಿ, ಈ ಮೂಲೆಗೆ ಆ ಗಾಡಿ ಬರಲ್ಲ. ನಮ್ದಿನ್ನೇನ್ ಗನಂದಾರಿ ಕಸ ಅಂತ ನಾವು ತಗೊಂಡೋಗ ಹಾಕಲ್ಲ. ಓಹೋ, ಅದಕ್ಕೆ ಒಲಿಗಾಕಿ ನೀರ್ ಕಾಯಿಸಿ ಬಿಡ್ತೀಯನೋ. ಆ ವಾಹನಕ್ಕೆ ನಮ್ಮ ಒಕ್ಕೂಟದ ರತ್ನಕ್ಕನೇ ಡ್ರೈವರ್, ಗೊತ್ತಾ ನಿನಗೆ? ಅದಕ್ಕೆ ತರಬೇತಿನೂ ಕೊಟ್ಟಿದ್ದಾರೆ. ತರಬೇತಿ ಆಗಿಲ್ಲ ಅಂದ್ರೆ 6 ತಿಂಗಳ ಸಮಯದಲ್ಲಿ ತರಬೇತಿನೂ ಕೊಡ್ತಾರೆ. ಎಲ್ಲ ಸೇರಿ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ರೆ ಜನ ಮತ್ತೆ ಕಸ ಹಾಕಲ್ಲ ಅಂದ್ರೆ ಹೆಂಗೆ ಗೌರಮ್ಮ? ಅದಕ್ಕಾಗಿ ಕಸ ಸಂಗ್ರಹಕರಿಗೆ ಸಂಬಳ ಇದೆ, ಜೀವ ವಿಮೆ, ಆರೋಗ್ಯ ತಪಾಸಣೆ, ನಿಗವಾಣೆ, ಕೈ ಗ್ಲೌಸ್, ಬೂಟ್ಗಳು, ಮಾಸ್ಕ್, ಈ ರೀತಿಯ ಅನೇಕ ಮುನ್ನೆಚ್ಚರಿಕೆ ವಹಿಸಿ ಈ ಕೆಲಸಗಳು ಮಾಡಲಾಗುತ್ತಾ ಇದೆ. ಅಂದ್ರೆ ಸರ್ಕಾರ ಈ ವಿಷಯವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ನೀನೇ ಯೋಚನೆ ಮಾಡು ಗೌರಮ್ಮ. ಆಟೋ ಮೂಲಕ, 3 ಚಕ್ರದ ಬೈಸಿಕಲ್, ಕೈಗಾಡಿ, ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಕಸ ಸಂಗ್ರಹಣೆ ನಡೀತಾ ಇರುತ್ತೆ. ಇಷ್ಟೆಲ್ಲ ಗಾಡಿಗಳು ಯಾಕ್ ಬೇಕು? ಯಾವ್ದಾದ್ರು ಒಂದಾದ್ರೆ ಆಗಲ್ವಾ? ಸುಮ್ನೆ ಖರ್ಚು. ಅದು ಹಂಗಲ್ಲ ಗೌರಮ್ಮ, ಸಂಗ್ರಹಣೆ ಸ್ಥಳ ಹತ್ರ ಇದ್ರೆ ತಳ್ಳಿ ಗಾಡಿ, ಸ್ವಲ್ಪ ದೂರ ಇದ್ರೆ ಬೈಸಿಕಲ್ಲು, ದೂರ ಹೆಚ್ಚಾದ್ರೆ ಆಟೋ, ಮತ್ತು ದೂರ ಹೆಚ್ಚಾದ ಕಡೆ ನಗರ ಪ್ರದೇಶಗಳ ಬಳಿ ಪಂಚಾಯಿತಿಗಳಲ್ಲಿ ಟಿಪ್ಪರ್ ಕೂಡ ಬಳಸ್ತಾರೆ. ಇದರಿಂದ ಉಳಿತಾಯವೇ ಹೊರತು ನಷ್ಟ ಇಲ್ಲ. ಮೇಲಾಗಿ ಇದು ಲಾಭ ನಷ್ಟವನ್ನು ಮೀರಿದ ವಿಷಯ. ಅಷ್ಟೇ ಅಲ್ಲ, ಎಲ್ಲಿ ಬೇಕೋ ಅಲ್ಲಿ ಕಸ ಹಾಕಿದ್ರೆ ದಂಡ ಹಾಕೋ ಅಧಿಕಾರ ಕೂಡ ಗ್ರಾಮ ಪಂಚಾಯಿತಿಗಿದೆ ಅಂತೀನಿ. ನಿನಗೂ ಕೂಡ ಈ ರೀತಿ ಎಲ್ಲಾ ಪ್ಲಾಸ್ಟಿಕ್ ಅದು ಇದು ಸುಟ್ಟ ವಾತಾವರಣ ಹಾಳು ಮಾಡೋಕೆ ಅಧಿಕಾರ ಇಲ್ಲ ಗೊತ್ತೇನು? ಈ ಪರಿಸರ ಎಲ್ರಿಗೂ ಸೇರಿದ್ದು, ಯಾರಿಗೂ ಧಕ್ಕೆ ತರೋ ಅವಕಾಶ ಇಲ್ಲ. ವಾರ್ಡ್ ಮತ್ತು ಗ್ರಾಮ ಸಭೆನಲ್ಲಿ ಈ ವಿಷಯನ ನಾವು ಹೇಳ್ತಾನೆ ಇರ್ತೀವಿ, ಆದ್ರೂ ಇದು ಸಾಲದು ಅಂತ ಅನ್ನಿಸ್ತಾ ಇದೆ. ನಾನು ನಮ್ಮ ಪಂಚಾಯತಿ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ. ತ್ಯಾಜ್ಯ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಮತ್ತೆ ಕಸ ಸಂಗ್ರಹ ಮಾಡ್ತಾರಲ್ಲ ಅವರಲ್ಲಿ ಇನ್ನೂ ಗಂಭೀರವಾಗಿ ನಾವೆಲ್ಲ ಚರ್ಚೆ ಮಾಡಲೇಬೇಕಾಗಿದೆ, ಮಾತಾಡಲೇಬೇಕಾಗಿದೆ. ನಾಳೆಯಿಂದ ನಾನು ಕೂಡ ಎಲ್ಲಾ ಕಸನು ತಗೊಂಡೋಗಿ ಗಾಡಿಗೆ ಹಾಕಿ ಬರ್ತೀನಪ್ಪ. ಹಂಗಂತ ಎಲ್ಲ ಕಸ ತಾಂದ ಒಂದೇ ಕಡೆ ಸುರಿಯೋದಲ್ಲ, ಅದರಲ್ಲಿ ಹಸಿ ಕಸ, ಒಣ ಕಸ, ಅಪಾಯಕಾರಿ ತ್ಯಾಜ್ಯ ಅಂತ ಬೇರೆ ಬೇರೆ ರೀತಿ ಕಸ ಇರುತ್ತೆ. ಅದನ್ನೆಲ್ಲ ಮೂಲದಲ್ಲೇ ವಿಂಗಡಿಸಿ ಅದನ್ನ ಜವಾಬ್ದಾರಿಯಿಂದ ಸುರಿಬೇಕು. ಹಂಗಂತ ಕಸ ಕೊಡದೆ ಬಿಟ್ಬಿಟ್ಟಿಯ ಕಣವ, ಅದೆಲ್ಲ ತಲೆನೋವು ನಂಗ್ಯಾಕೆ ಅಂತ. ಅದೇನು ದೊಡ್ಡ ಗನಂದಾರಿ ಕೆಲಸ ಅಲ್ಲ ಏನು? ತರಕಾರಿ, ಹಣ್ಣುಗಳು ಸಿಪ್ಪೆ, ಮೊಟ್ಟೆ, ಮಾಂಸದ ಉಳಿಕೆ, ಮೂಳೆ, ಎಲುಬುಗಳು, ಹೂವಿನ ತ್ಯಾಜ್ಯ, ಮನೆ ಹೋಟೆಲ್ಗಳಲ್ಲಿ ಉಳಿದ ಆಹಾರ, ಟೀ ಕಾಫಿ ಉಳಿಕೆ, ಇದೆಲ್ಲ ಹಸಿ ಕಸ. ಪೇಪರು, ಪುಸ್ತಕ, ಗಾಜು, ಮರದ ವಸ್ತು, ಲೋಹದ ವಸ್ತು, ಬಟ್ಟೆ ಇತ್ಯಾದಿಗಳು ಒಣಕಸಕ್ಕೆ ಸೇರ್ತವೆ. ಇನ್ನು ಅಪಾಯಕಾರಿ ತ್ಯಾಜ್ಯ ಅಂದ್ರೆ ಬಣ್ಣದ ಡಬ್ಬ, ಬಳಕೆಯಾದಂತ ಸಿರಿಂಜ್ಗಳು, ಕೀಟನಾಶಕದ ಡಬ್ಬಗಳು, ಆಳದ ಮಾತ್ರೆ, ಬಳಸಿ ಬಿಸಾಡಿದಂತ ಕೊಳಕ ಹತ್ತಿ, ಅಡಿಗೆ ಮನೆ ಚರಂಡಿ ಸ್ವಚ್ಛಗೊಳಿಸತಕ್ಕಂತ ಸಾಧನಗಳು, ಬಳಕೆ ಮಾಡಿದಂತ ನ್ಯಾಪ್ಕಿನ್ಗಳು, ಡೈಪರ್ಗಳು, ಡಯಾಬಿಟಿಸ್ ಪರೀಕ್ಷೆ ಮಾಡ್ತಾರಲ್ಲ ಅದ ಸ್ಟ್ರಿಪ್ಸ್, ಇದೆಲ್ಲ ಬರುತ್ತೆ. ಇದನ್ನೆಲ್ಲ ಮೂಲದಲ್ಲಿ ವಿಂಗಡಣೆ ಮಾಡೋದು ತುಂಬಾ ಮುಖ್ಯ. ಇದೆಲ್ಲ ತಗೊಂಡೋಗಿ ನೀವು ಏನ್ ಮಾಡ್ತೀರಾ? ಇದೆಲ್ಲ ಯಾತಕ್ ಬರುತ್ತೆ? ಇದನ್ನೆಲ್ಲ ಮರುಬಳಕೆ ಮಾಡೋದು ಮತ್ತೊಂದ್ ಕೆಲಸ. ಹಸಿ ತ್ಯಾಜ್ಯ ಬಳಸಿಕೊಂಡು ಗೊಬ್ಬರ ಮಾಡಬಹುದು. ಉಳಿದ ಆಹಾರ ಪದಾರ್ಥ, ತರಕಾರಿಗಳನ್ನ ಬಳಸ್ಕೊಂಡು ಕೋಳಿ, ಹಂದಿ ಸಾಗಾಣಿಕೆ ಮಾಡಬಹುದು. ಹೂವಿನ ತ್ಯಾಜ್ಯದಿಂದ ಊದುಬತ್ತಿ ಮಾಡಬಹುದು. ಪೇಪರ್ ಬಳಸ್ಕೊಂಡು ಕವರ್, ಫೈಲು ಮುಂತಾದವನ್ನೆಲ್ಲ ತಯಾರು ಮಾಡಬಹುದು. ಇದರಿಂದ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಉದ್ಯೋಗ ಕೂಡ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾಗುತ್ತೆ, ದುಡಿಮೆಗೆ ಮಾರ್ಗ ಆಗುತ್ತೆ. ಅದರ ಜೊತೆಗೆ ಇನ್ನು ಒಂದು ಕೆಲಸ ಮಾಡಬಹುದು. ಊರು ಮನೆಯಲ್ಲಿ ಯಾವಾಗ್ಲೂ ಏನಾದ್ರೂ ಕಾರ್ಯಕ್ರಮಗಳು ನಡೀತಾನೇ ಇರ್ತವೆ, ಅಲ್ಲೆಲ್ಲ ಪ್ಲಾಸ್ಟಿಕ್ ತಟ್ಟೆ ಲೋಟ ಬಳಸ್ತಾರೆ. ನಾವು ಸ್ವಸಹಾಯ ಗುಂಪುಗಳು ಸ್ಟೀಲ್ ತಟ್ಟೆ ಲೋಟ್ಗಳನ್ನ ಕೊಂಡ್ಕೊಂಡು ಇಂತಹ ಕಾರ್ಯಕ್ರಮಗಳಿಗೆ ಬಾಡಿಗೆಗೆ ಕೊಟ್ಟು ಹಣ ಗಳಿಸಬಹುದು. ಈ ಮೂಲಕ ಪರಿಸರ ಉಳಿಸೋಕೆ ನಮ್ಮ ಕೊಡುಗೆನು ನೀಡಬಹುದಲ್ವಾ? ಅನಿಸಿದ್ರೆ ಮಾರ್ಗ ಯಾವುದೇ ಆಗಲಿ ನಮ್ಮ ಅನುಕೂಲಕ್ಕೆ ಇರಬೇಕು ಹೊರತು ತೊಂದರೆ ಉಂಟು ಮಾಡೋದಕ್ಕೆ ಇರಬಾರದು. ಕೃಷಿಯಲ್ಲಿ ಕೂಡ ವಿಪರೀತವಾದಂತಹ ರಾಸಾಯನಿಕಗಳ ಬಳಕೆಯಿಂದ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಇಂತಹ ವಿಷಯಗಳ ಕುರಿತು ರೈತರಾದ ನಾವು ಸ್ವಯಂ ನಿಯಂತ್ರಣ ಹಾಕೋಬೇಕು.

ಮರದ ಕಂಬವಾದೆ. ಮೈ ದುಂಬುವ ಕುಣಿತಕ್ಕೆ ನಂದಿಯ ಕೋಲು ಆದೆ. ಧಾನ್ಯಗಳ ಕೇರುವಂತ ಮುದ್ದಿನ ಮರವು ಆದೆ. ಕಾಳುಗಳ ಕೂಡಿಗಿಡಲು ಕಟ್ಟಿದ ಕಣಜವಾದೆ. ದಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ದಿದಿರಮ್ಮ ತಾಯಿ ಕೇಳೆ. ಅಂಬಿಗೆ ಹುಟ್ಟುವಾದೆ ನ್ಯಾದಾರಿಗೆ ಪುಟ್ಟಿಯಾದೆ. ಹತ್ತುವವಗೆ ಏಣಿಯಾದೆ ಸತ್ತವಗೆ ಚಟ್ಟವಾದೆ. ಜನಪದ ಗೀತೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ಈಶಾನ್ಯ ಮಾನ್ಸೂನ್ ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ರಾಜ್ಯದಾದ್ಯಂತ ಒಣಹವೆ ಇತ್ತು. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 14.4 ಡಿಗ್ರಿ ಸೆಂಟಿಗ್ರೇಡ್ ಗದಗದಲ್ಲಿ ಮತ್ತು ಬೀದರ್ನಲ್ಲಿ ದಾಖಲಾಗಿದೆ. ಇಂದು ಮತ್ತು ನಾಳೆ ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳಭಾಗದ ಮೇಲೆ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಆಳವಿಲ್ಲದ ಮಂಜು ಬೀಳುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಕೆಲವು ಸ್ಥಳಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 18 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಅಪ್ಪಗೆರೆ ತಿಮ್ಮರಾಜು ಹಾಡಿರುವ ಒಂದು ಜನಪದ ಗೀತೆ ಕೇಳಿ. ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು ಹೊನ್ನಾಬಿತ್ಯಾರೋ ಹೊಳಿಸಾಲ, ಹೊನ್ನಾಬಿತ್ಯಾರೋ ಹೊಳಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನ